ಬೆಳದಿಂಗಳಾಗಿ ಬಂದೆ ಬಳಿಯಲ್ಲಿ ನೀನು ನಿಂದೆ ಬೆಳದಿಂಗಳಾಗಿ ಬಂದೆ ಬಳಿಯಲ್ಲಿ ನೀನು ನಿಂದೆ ಬೆಳದಿಂಗಳಾಗಿ ಬಂದೆ ಬಾಳನೆ ದೇವರ ಮಂದಿರ ಮಾಡಿದೆ ಬಾಳನೆ ದೇವರ ಮಂದಿರ ಮಾಡಿದೆ ಮಾತಲೇ ಎನ್ನ ಕಲ್ಲೆಂದೇ ನೀ ಮಾತ ಮಲ್ಲನಾದೇ ಬೆಳದಿಂಗಳಾಗಿ ಬಂದೆ ಯೌವನದಾಸೆಯ ದಾಹವ ನೀಡಿದೆ ಯೌವನದಾಸೆಯ ದಾಹವ ನೀಡಿದೆ ನೀರೇ ದಾಹಕ್ಕೆ ಸಾಲದು ಎಂದೇ ನೀರೇ ದಾಹಕ್ಕೆ ಸಾಲದು ಎಂದೇ ನೀರೇ ನೀನು ಮುಂದಿರೆ ದಾಹವೆಲ್ಲಿದೆ ಆಸೆಯ ಕಣ್ಣಲ್ಲಿ ತುಂಬಿದೆ ನಿನಗೆ ದೇವನ ಅರ್ಪಣವೆಂದೆ ಇನ್ನು ಏಕೆ ದೂರದೆ ಹೇಳಬಾರದೆ ಮುಂದಾದ ಮೇಲೆ ಬಳಿಯಲ್ಲಿ ನೀನು ನಿಂದೆ ಬೆಳದಿಂಗಳಾಗಿ ಬಂದೆ.